ಕರುಣಿಸು ಕಮಲ ಸಂಜಾತ ಅವಧರಿಸಿ ಲಾಲಿ ಪುದೊಂದ ಮಾತ ದುರುಳಾದನವರು ಮಾಡುವ ದುಶ್ಚರಿತ್ರವ ದುರುಳಾದನವರು ಮಾಡುವ ದುಶ್ಚರಿತ್ರವ ಒರೆವೇನೆಂದರೆ ಎದೆ ತರಹರಗೊಳ್ಳುತ್ತಿದೆ ಕರುಣೇಸು ಕಮಲ ಸಂಜಾತ ಈಗ ಕಂಸನ ಒಡ್ಡೋಲಗದ ಸಂದರ್ಭ ಭಾಮಿನಿ ಧರಣಿ ಬದಿ ಕೇಳಿತ್ತ ಮಧುರಾಪುರದೊಳಗೆ ದೃಪನುಗ್ರಸೇನನ ತರಳ ಕಂಸ ನೆನಿಪ ದುಷ್ಟರುದಾರ ಗರ್ವದಲ್ಲಿ ದುರುಳರಿಗೆ ಗುರುವೆನಿಸಿದೈತ್ಯರ ನೆರವಿಯಲಿ ಧರೆಗರಸನಾಗುತ್ತ ಮೆರವುತ್ತಿದ್ದನು ಭುಜಬಲೋನ್ನತ ಮದದ ಮೋಡಿಯಲಿ ವೀರರಸದ ಎರಡು ಹಾಡುಗಳು. ಮೊದಲಿನದ್ದು ಮಾರವಿ ಏಕತಾಳದಲ್ಲಿ, ನಂತರ ಭೈರವಿ ಏಕತಾಳದಲ್ಲಿ. ಖಳನತಿ ಕೋಪವತಾದು ತೀರ್ಚುವೆನು. ಬ್ರಹ್ಮದೇವನು ಕೊರವಂಜಿಯಾಗಿ ಬಂದು ದೇವಕಿಯನ್ನು ಸಂತೈಸುವ ಸನ್ನಿವೇಶದ ಹಾಡು ಸೊಲ್ಲ ಕೇಳೆ ಸೊಲ್ಲ ಕೇಳೆ, ಏಕ ಹಾಗೂ ತಿತ್ತಿತೈ ತಾಳಗಳಲ್ಲಿ. ಸೊಲ್ಲ ಕೇಳೆ ಸೊಲ್ಲ ಕೇಳೆ ಸೊಗ ಸೋಗಾರರವ್ವ ಕಣ್ಣೀನವ್ವ ಬಲ್ಲಿದ ಸೂಜಾಣೆ ಮರಿ ಹುಲ್ಲಿ ಕಣ್ಣೀನವ್ವ ಇಳೆಯೋಳವ ತರಿಸಿ ಖಳರ ಇಳೆಯುಳವ ತರಿಸಿ ಖಳರ ಕೊಲುವನು ನೋಡವ್ವ ಕೊಲುವನು ನೋಡವ್ವ ಕೊಲುವನು ನೋಡವ್ವ ಗೆಲ್ಲವಿನಿಂದ ನಿಮ್ಮೆಲ್ಲರ ಸಲಹುವ ಕಾಣವ್ವ ಸೊಲ್ಲ ಕೇಳೆ ಸೊಲ್ಲ ಕೇಳೆ ಸೊಗಸುಗಾರರವ್ವ ಬಲ್ಲಿದ ಸೂಜಾಣೆ ಮರಿ ಹುಲ್ಲೆ ಗಣ್ಣಿನವ್ವ ಇಳೆಯುಳವ ತರಿಸಿ ಕಳರ ಕೊಲುವನು ನೋಡವ್ವ ಅವ್ವ ನೋಡವ್ವ ಕೇಳವ್ವ ಇಳೆಯುಳವ ತರಿಸಿ ಕಳರ ಕೊಲುವನು ನೋಡವ್ವ ಗೆಲವಿನಿಂದ ನಿಮ್ಮೆಲ್ಲರ ಸಲಹುವ ಕಾಣವ್ವ ಸೊಲ್ಲ ಕೇಳೆ ಸೊಲ್ಲ ಕೇಳೆ ಸೊಗಸುಗಾರರವ್ವ ಅವ್ವ ಕೇಳು ಅವ್ವ ಆ ಜನನವಾದ ಸಂದರ್ಭ ಒಂದು ದ್ವಿಪದಿ ಸಿರಿಮುಡಿಯ ಸುಳಿ ಗುರುಳ ತರುಣ ತುಳಸಿಗಳ ಮಿರುಪನ ಸಿಗದ ಮಣಿಮಕುಟ ದೀಪ್ತಿಗಳ ಆ ಕರ್ಣಕುಂಡಲ ಕಪೋಲಗಳ ಚುಬುಕುಗಳ ಅಣ್ಣವ ಸುಗಂಭೀರದ ಅತಿಶಯದ ಕೊರಳ ವೈಜಯಂತಿಯ ಮಾಲೆ ಕೌಸ್ತುಭವು ಮೇಲೆ ಸೇವ ನವರ ತುನಗಳ ಲೀಲೆ ಶಿಶುವಾದ ಕೃಷ್ಣನನ್ನು ಗೋಕುಲದ ಕಡೆಗೆ ವಸುದೇವ ಒಯ್ಯುವ ಸಂದರ್ಭ ಲಾಲಿಸು ಮಾತ ಲಾಲಿಸು ಅಷ್ಟ ಹಾಗೂ ಉಡಾಫೆ ತಾಳಗಳಲ್ಲಿ ಲಾಲಿಸು ಮಾತ ಲಾಲಿಸು ಆ ಲಾಲಿಸು ಮಾತ ಲಾಲಿಸು ಮೂಲಗ ದೊಡೆಯನ ಮಹಿಮೆಯ ಕಿವಿಗೊಟ್ಟು ಲಾಲಿಸು ಮಾತ ಲಾಲಿಸು ಕಾರೆಂಬ ಕತ್ತಲೆ ಕವಿಯ ಲೋದಶ ದಿಕ್ಕು ಭೋರೆಂದು ಮಳೆ ಹೊಯ್ಯುತ್ತಿರಲಾಗ ಕಾರೆಂಬ ಕತ್ತಲೆ ಮಳೆ ಕವಿಯಲು ದಶ ದಿಕ್ಕು ಭೋರೆಂದು ಮಳೆ ಹೊಯ್ಯುತ್ತಿರಲಾಗ ಶ್ವೇತ ದ್ವಾರ ದೊಳಾಳಿ ವಿಂಡಿಗೆ ಬೇಗ ಕಳಚಿ ದಾರಿಯಾಯಿತು ಶೌರಿ ಬರುವಾಗ ಕಾಣುತ್ತಿರುವಾಗ ಕಾವಲವರಾಗ ನಿದ್ರೆ ಭಾರಿ ಸರೆಚ್ಚರಿಲ್ಲದ ಯೋಗ ಸೂತ್ರಧಾರಿಯ ಮಹಿಮೆಯಿಂದಲಿ ಬೇಗ ಲಾಲಿಸೋ ಮಾತಲಾಲಿಸುವೋ ಮೂಲೋಕ ದೊಡ್ಡೆಯನ್ನ ಮಹಿಮೆಯ ಕಿವಿಗೊಟ್ಟು ಲಾಲಿಸು ಲಾಲಿಸು ಲಾಲಿಸು ಎಂಟನೆಯ ಶಿಶು ಕೈತಪ್ಪಿ ಹೋದ ಕಾಲಕ್ಕೆ ಭ್ರಮಿತನಾದ ಕಂಸ ಕಳವಳಗೊಳ್ಳುವ ಸನ್ನಿವೇಶ ಚಂಡಿಕೆಯ ನುಡಿಗೆ ತ್ವರಿತ ಝಂಪೆ ತಾಳದಲ್ಲಿ. ಚಂಡಿಕೆಯ ನುಡಿಗೆ ಭ್ರಮೆಗೊಂಡು ಬಳಿಕ ದೈತ್ಯ ಮಂಡೆಯನ್ನು ಬಡಿದಂತೆ ಮನ ಕಾಯ್ದು ಚಿಂತೆ ಋಷಿನಾರದನ ಮಾತು ಪುಸಿಯಾಯ್ತು ವ್ಯರ್ಥ ದಂಡಿಸಿದೆ ತಂಗಿಯನು ವಸುದೇವ ದೇವಕಿಯರನ್ನು ಕಂಸ ಸಂತೈಸುವ ಸಂದರ್ಭ ಕಂದಪದ್ಯ. ಹಿಂದವ ಗುಣವಾಯ್ತೆನು ತಲೆ ಹಿಂದವ ಗುಣವಾಯ್ತೆನು ತಲೆ ಬಂಧನವಂ ಬಿಡಿಸಿ ತೆಗೆಸಿ ಕಾವಲನಾಗಳ ಮುಂದಿರಿ ಸುಖದೊಳಗೆನು ತಂ ಚಂದದಿ ದಂಪತಿಯರನು ಉಪಚರಿಸಿದ ಕಂಸ ಸಂತೈಸಿದ ಘೋರಪೂತನಿಯು ಮಾಯಾಪೂತನಿಯಾಗಿ ಗೋಕುಲದ ಕಡೆಗೆ ಬರುವ ಸಂದರ್ಭ ಅಸುರಭಾವವ ಮರೆಸಿ ತ್ರಿವುಡೆ ಏಕತಾಳ ತಿತ್ತಿತ್ತೈಯಲ್ಲಿ ಅಸುರ ಭಾವ ಮರೆಸೆ ನಡುವಿನೋಳ್ ಎಸೆವ ಸೀರೆಯ ಉಟ್ಟಳು ಎಸೆವ ಸೀರೆಯ ಉಟ್ಟಳು ಆ ಸೀರೆಯ ಹುಟ್ಟಳು ಆ ಬಿಸ ಜಾಕೋರಗ ಕುಜಗೆ ಕುಪ್ಪಸ ಹೊಸೆದು ಹೊಂದಿಸಿ ತೊಟ್ಟಳು ಬಿಸ ಜಾಕೋರಗ ಕುಚಗೆ ಕುಪ್ಪಸ ಹೊಸೆದು ಹೊಂದಿಸಿ ತೊಟ್ಟಳು ಸಲಿಗ ಮರುವ ದಿವ್ಯ ಕಸ್ತುರಿ ಎಸೆವ ನಾಮವ ಇಟ್ಟಳು ನೊಸಲಿಗ ಮರುವ ದಿವ್ಯ ಕಸ್ತುರಿ ಎಸೆವ ನಾಮವ ಇಟ್ಟಳು ನೊಸಲಿಗ ಮರುವ ದಿವ್ಯ ಕಸ್ತುರಿ ಎಸೆವ ನಾಮವ ಇಟ್ಟಳು ಹೊಸಗೆ ಮಿಗೆ ರಂಜಿಸುತ್ತ ಬೇಗದೆ ನೊಸಲಿ ಗಮರುವ ದಿವ್ಯ ಕಸ್ತೂರಿ ಎಸೆವ ನಾಮವಿಟ್ಟಳು ಕುಸುಮಾಚರಣೀಯ ಭಾವದೊಳ ಹೊಸಗೆ ಮಿಗೆ ರಂಜಿಸುತ್ತ ಬೇಗದಿಗೆ ಅಸುರ ಭಾವವ ಮರೆಸಿ ನಡುವಿನೊಳೆ ಸೇವ ಸೀರೆಯ ಹುಟ್ಟಳು ಎಸೆವ ಸೀರೆಯ ಹುಟ್ಟಳು ಈಗ ವೀರರಸದ ಎರಡು ಪದ್ಯಗಳು ತ್ವರಿತ ಜಂಪೆ ತಾಳದಲ್ಲಿ ಚೀಕುವರ ಬಿಡು ಸಾಕು ಸಾಕು ಸಾಕು ತೋರಿದಳು ಮಗುವಲ್ಲವಿತು ಮಾರಿ ಮಾರಿ ಸುರೆತಾನೈದು ಯೋಜನ ದುದ್ದ ದಗಲದಲ್ಲಿ ನಗರ ಕಿದಿರಾಗಿ ಬಾಲಕೃಷ್ಣನಿಗೆ ಗಾರುಡಿಗರು ಸೊಪ್ಪನ್ನಿಕ್ಕುವ ಸಂದರ್ಭದ ಹಾಡು ಸೊಪ್ಪನ್ನಿಕ್ಕಿದರು ಗಾರುಡಿಗರು ಅಷ್ಟತಾಳದಲ್ಲಿ ಸೊಪ್ಪನಿಕ್ಕಿದ ಗಾರು ಗಾರುಡಿಗರು ಸೊಪ್ಪನಿಕ್ಕಿದ ರೂಗಾರುಡಿಗರು ಶೇಷ ತಲ್ಪಗೆ ವಿಷ ತಲೆಗೇರಿ ತಂದೆನು ತ ಸೊಪ್ಪನಿಕ್ಕಿದರು ಗಾರುಡಿಗರು ವಿಷವ ಪುಂಜಿಸುವನ ಮೇಲೇರಿ ಬಪ್ಪಗೆ ವಿಷಕಂಧರನ ಮಿತ್ರ ಮಾಧವಗೆ ವಿಷವ ತೊಡೆದು ಮೊಲೆಯುಣ್ಣನೇನು ತಲ ನಿಮಿಷರು ವಂದಿಸುವಂತ ಪಾದ ಸರೋಜಗೆ ಸೊಪ್ಪ ನಿಕ್ಕಿದರು ಗಾರುಡಿಗರು ಶೇಷ ತಲ್ಪಗೆ ಇಕ್ಕಿದರು ಈಗ ಮಂಗಲ ಪದ್ಯ ಕರದುಳು ಪರಶೂಪ ಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಪುರಗಭೂಷಣನ ಸುಕುಮಾರ ಗಜವದಳನ ಚರಣ ಕಮಲ ಕಾರತಿ ಎತ್ತಿರೆ ಚರಣ ಕಮಲ ಕಾರತಿ ಬೆಳಗಿದೆ ಗಜಮುಖದವಗೆ ಗಣಪಗೆ ಇದುವರೆಗೆ ವರಕವಿ ಪಾರ್ಥಿಸುಬ್ಬ ವಿರಚಿತ ಶ್ರೀಕೃಷ್ಣ ಚರಿತೆ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಭವ್ಯಶ್ರೀ ಹರೀಶ್ ಕುಲ್ಕುಂದ, ಮದ್ದಳೆ ಸುಬ್ರಹ್ಮಣ್ಯ ಭಟ್ ದೇಲಂತ ಮಜಲು, ಚೆಂಡೆ ವಿಕ್ರಮ್ ಮಯ್ಯ ಪೈವಳಿಕೆ. ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಕೇಳುಗರೆ, ನಾಳೆ ಸಂಜೆ 6:50 ಕೃಷಿರಂಗ, ಪಶುವೈದ್ಯರೊಂದಿಗೆ ಸಂದರ್ಶನ. ಗರ್ಭಸ್ಥ ಪಶುಗಳ ಆರೈಕೆ ಕುರಿತು ಡಾಕ್ಟರ್ ಬಿಕೆ ಸೂರ್ಯನಾರಾಯಣ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ಅಬ 70 ವರ್ಷ ಅಧಿಕ ಉಮ್ರ ಕೆ ದೇಶ ಕೆ ಹರ್ ಬುಜುರ್ಗ ಕೋ ಅಸ್ಪತಾಲ್ ಮೇ ಮುಫ್ತ ಇಲಾಜ್ ಮಿಲೇಗಾ. ದೇಶದ ಯುವ ಜನತೆ ಹೊಸ ವರ್ಷಕ್ಕೆ ಸಂಕಲ್ಪ ಕೈಗೊಂಡಿದ್ದಾರೆ. 70 ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ವಯೋವಂದನ ಕಾರ್ಡ್ಗಳನ್ನು ಮಾಡಿಸುವುದು, 5 ಲಕ್ಷ ರೂಪಾಯಿಗಳ ಉಚಿತ ಚಿಕಿತ್ಸೆಯ ಉಡುಗೊರೆಯನ್ನ ನೀಡುವ ಮೂಲಕ ಆರೋಗ್ಯವಂತ ಭಾರತವನ್ನ ನಿರ್ಮಿಸುವುದು. ಹಿಂದೆ ಆಯುಷ್ಮಾನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಮತ್ತು 70 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟ ನಾಗರಿಕರಿಗಾಗಿ ಆಯುಷ್ಮಾನ್ ವಯೋವಂದನ ಕಾರ್ಡ್ ಮಾಡಿಸಿಕೊಡಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ಕರ್ನಾಟಕದ ಪರಂಪರೆಯ ಪ್ರತೀಕವಾಗಿರುವ ಸರಕಾರಿ ಉದ್ದಿಮೆ ಲಿಡ್ಕರನ್ನು ಬೆಂಬಲಿಸಿ ಚರ್ಮಕುಶಲ ಕರ್ಮಿಗಳ ಬಾಳು ಬೆಳಗಿಸಿ. ಗುಣಮಟ್ಟದಲ್ಲಿ ರಾಜಿ ಇಲ್ಲ, ವಿನ್ಯಾಸದಲ್ಲಿ ಸಾಟಿ ಇಲ್ಲ. ಅಪ್ಪಟ ಚರ್ಮೋತ್ಪನ್ನಗಳು ವಿಶಿಷ್ಟ ಶೈಲಿಯಲ್ಲಿ ಲಿಡ್ಕರ್ ಉತ್ಪನ್ನಗಳನ್ನು ಬಳಸಿ ಚರ್ಮಕುಶಲ ಕರ್ಮಿಗಳನ್ನು ಪ್ರೋತ್ಸಾಹಿಸಿ. ಲಿಡ್ಕರ್, ನಂಬಿಕೆ ನಿರಂತರ. ಈಗ ನಗರ ಶ್ರೀನಿವಾಸ ಉಡುಪ ಹಾಗೂ ಸಂಗಡಿಗರು ಹಾಡಿದ ಒಂದು ಭಕ್ತಿಗೀತೆ ಕೇಳೋಣ.

ಅಷ್ಟಭುಜೇಕರ ಖಡ್ಗ ವಿರಾಜಿ ಹೇ ದುರ್ಗಾ ಮಾತೆ, ತ್ರಿಶೂಲಧಾರಿಣಿ ತ್ರಿಲೋಕ ಜನನಿ ಹೇ ದುರ್ಗಾ ಮಾತೆ, ಅಷ್ಟಭುಜೇಕರ ಖಡ್ಗ ವಿರಾಜಿ ಅಷ್ಟಭುಜೇಕರ ಖಡ್ಗ ವಿರಾಜೆ ಹೇ ದುರ್ಗಾ ಮಾತೆ,